ನಮ್ಮ ನಾಳಿನ ಕೃಷಿರಂಗದಲ್ಲಿ ಬೇಸಿಗೆ ಸಮಯದಲ್ಲಿ ಹಿಪ್ಪು ನೇರಳೆಯ ನಿರ್ವಹಣೆ ಈ ಕುರಿತು ಡಾ ಶಶಿಧರ್ ಕೆ ಆರ್ ಇವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ಕೇಳಿ ತಿಪಟೂರು ತಾಲೂಕು ಗೊಲ್ಲರಹಟ್ಟಿಯ ರೇವಣ್ಣ ಮತ್ತು ಸಂಗಡಿಗರಿಂದ ಭಜನೆ ಪದ. ಮಾರ್ಮಾವು ಬೇರು ಶ್ರೀ ಕರ ಗೋಪ್ತದ

ಕೃಷಿ ರಂಗದಲ್ಲಿ ಇದುವರೆಗೂ ತಿಪಟೂರು ತಾಲೂಕು ಗೊಲ್ಲರಹಟ್ಟಿಯ ರೇವಣ್ಣ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಿದ್ರಿ.